ಆಭರಣಗಳು ಅದೃಷ್ಟದ ಸ್ವರೂಪ. ಆಭರಣ್ ಜ್ಯುವೆಲ್ಲರ್ಸ್, ನಿಮ್ಮ ಸಂಭ್ರಮಕ್ಕೆ ನಮ್ಮ ಅಪ್ಪಟ ಚಿನ್ನಾಭರಣಗಳು, ನಿಮ್ಮ ಸೌಂದರ್ಯಕ್ಕೆ ನಮ್ಮ ಮೌಲ್ಯಾಧಾರಿತ ವಜ್ರಾಭರಣಗಳು, ನಿಮ್ಮ ಮನೆ ತುಂಬಲು ನಮ್ಮ ಅಪೂರ್ವ ಬೆಳ್ಳಿಯ ಸಾಮಗ್ರಿಗಳು, ನಿಮ್ಮ ಸಕಲ ಅಭೀಷ್ಟ ಸಿದ್ಧಿಗಾಗಿ ನಮ್ಮ ಕರಕುಶಲ ಚಿನ್ನಾಭರಣಗಳು. ಬನ್ನಿ ಆಭರಣ್ ಜ್ಯುವೆಲ್ಲರ್ಸ್ ನಲ್ಲಿ ಚಿನ್ನಾಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಆಭರಣ್ ಜ್ಯುವೆಲ್ಲರ್ಸ್, ಸಾಗರ ತೀರ್ಥಹಳ್ಳಿ, ಶಿವಮೊಗ್ಗ, ಚಿಕ್ಕಮಗಳೂರು. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ಕೇಳಿ, ಇಂದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮತ್ತು ತೋಟಗಾರಿಕಾ ಮೇಳ 2023 ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮತ್ತು ತೋಟಗಾರಿಕಾ ಮೇಳ 2023 ಉದ್ಘಾಟನಾ ಸಮಾರಂಭವು ದಿನಾಂಕ 17 ಶುಕ್ರವಾರದಂದು ಕೃಷಿ ಮಹಾವಿದ್ಯಾಲಯ ನವಿಲೆ ಆವರಣ ಶಿವಮೊಗ್ಗದಲ್ಲಿ ಜರುಗಿತು. ಈ ಬಾರಿಯ ಕೃಷಿ ಮೇಳದ ಧ್ಯೇಯವಾಕ್ಯ ಸುಸ್ಥಿರ ಆದಾಯಕ್ಕಾಗಿ ಸೆಕೆಂಡರಿ ಕೃಷಿ ತಾಂತ್ರಿಕತೆಗಳು ಮತ್ತು ಮೌಲ್ಯವರ್ಧನೆ. ಕಾರ್ಯಕ್ರಮವು ಶ್ರೀ ಗಣೇಶ್ ಗಂಗೊಳ್ಳಿ ಹಾಗೂ ಸಂಘಟಿಗರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಜಯ ಭಾರತ ಜನನಿಯ ತನುಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇರ ಸರುಷಿಗಳ ಬೀಡೆ. ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಆಡಳಿತಾಧಿಕಾರಿಗಳು ಆದಂತಹ ಡಾಕ್ಟರ್ ಜಿಕೆ ಗಿರಿಜೇಶ್ ಅವರು ನೆರವೇರಿಸಿದರು. ಇಂದಿನ ಶಕ್ತಿ ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ನೆಚ್ಚಿನ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ RC ಜಗದೀಶ್ ಅವರು ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ತದನಂತರದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ವಿಸ್ತರಣಾ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಕೃಷಿ ಮತ್ತು ತೋಟಗಾರಿಕಾ ಮೇಳ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಡಾಕ್ಟರ್ ಬಿ ಹೇಮ್ಲಾ ನಾಯಕ್ ರವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ರೈತರ ಹಬ್ಬಗಳನ್ನ ರೈತರಿಗೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಏನು ನಾವು ಅಭಿವೃದ್ಧಿಪಡಿಸಿರುವಂತಹ ತಾಂತ್ರಿಕತೆಗಳನ್ನ, ತಳಿಗಳನ್ನ ಮತ್ತೆ ಅನೇಕ ರೀತಿಯ ನಮ್ಮ ಚಟುವಟಿಕೆಗಳನ್ನ ರೈತರಿಗೆ ಪರಿಚಯ ಮಾಡುವಂತಹ ಒಂದು ಹಬ್ಬ ಈ ರೈತರ ಹಬ್ಬದ ಕಾರ್ಯಕ್ರಮ ಕೃಷಿ ಮತ್ತು ತೋಟಗಾರಿಕಾ ಮೇಳ. ಇದು 2023 ಅಂಗವಾಗಿ ಇವತ್ತು ನಾವು ಇವತ್ತಿಂದ ನಾಲ್ಕು ದಿನಗಳ ಕಾಲ ಈ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಂಗೆ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಮೇಳಗಳನ್ನು ಸಾಮಾನ್ಯವಾಗಿ ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಹಮ್ಮಿಕೊಳ್ತಾ ಇದ್ವಿ. ಈ ವರ್ಷ ಅಕಾಲಿಕ ಮಳೆ, ಇಡೀ ವರ್ಷ ಮಳೆ ಬಂದು ಆಲ್ಮೋಸ್ಟ್ ನಮ್ಮ ಎಲ್ಲ ಬೆಳೆಗಳನ್ನ ಸರಿಯಾದ ರೀತಿಯಲ್ಲಿ ರೈತರಿಗೆ ತೋರಿಸಲಿಕ್ಕೆ ಆಗದೇನೆ ಆ ಸಂದರ್ಭಗಳನ್ನ ನಾವು ಮುಂದೂಡ್ಕೊಂತ, ಆದರೂ ಕೂಡ ಈ ವರ್ಷದಲ್ಲಿ ನಾವು ಕೃಷಿ ಮೇಳವನ್ನು ಮಾಡಿಕೊಳ್ಳಿಲ್ಲ ಅನ್ನೋ ಒಂದು ಇದರಿಂದ ರೈತರಿಗೆ ಈ ವರ್ಷದ ಭಾರತ ಸರ್ಕಾರ ಏನು ಇವತ್ತು ನಮಗೆ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಇಡೀ ಭಾರತ ದೇಶವನ್ನು ನಾವು ಅದನ್ನ ಸಿರಿಧಾನ್ಯಗಳ ವರ್ಷ ಅಂತ ಹಮ್ಮಿಕೊಂಡಿರೋದ್ರಿಂದ ಸಿರಿಧಾನ್ಯಕ್ಕೆ ಒತ್ತು ಕೊಟ್ಟು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕೃಷಿಯ ಪ್ರಾಥಮಿಕ ಹಾಗೂ ಉಪ ಉತ್ಪನ್ನಗಳ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಸಂಸ್ಕರಣೆ ಮಾಡಿ, ಪ್ಯಾಕೇಜಿಂಗ್ ಮಾಡಿ, ಬ್ರಾಂಡಿಂಗ್ ಮಾಡಿ ರೈತರ ಉತ್ಪನ್ನಗಳಿಗೆ ತಮಗೆ ಒಂದು ಉತ್ತಮ ರೀತಿಯ ಬೆಲೆಯನ್ನು ಪಡ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಭಾರತ ಸರ್ಕಾರ ಇಲ್ಲ ನಮ್ಮ ರಾಜ್ಯದಲ್ಲೂ ಕೂಡ ಹಮ್ಮಿಕೊಂಡು ಕಾರ್ಯನಿರ್ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಕೃಷಿ ಅದಕ್ಕೆ ಪರ್ಯಾಯವಾಗಿ ಜೈವಿಕ ಗೊಬ್ಬರಗಳ ಘಟಕಗಳನ್ನ, ಜೇನು ಸಾಕಾಣಿಕೆ, ಅಣಬೆ ಕೃಷಿ, ರೇಷ್ಮೆ ಕೃಷಿ, ಸಾವಯವ ಬಣ್ಣ, ಹೀಗೆ ಮೌಲ್ಯವರ್ಧನೆಗಳನ್ನು ಮಾಡ್ತಾ ಕೃಷಿ ಸೆಕೆಂಡರಿ ಕೃಷಿಯಿಂದ ರೈತ ಆದಾಯ ಪಡಿಬಹುದು ಅನ್ನೋದಕ್ಕೆ ನಾವು ಹೆಚ್ಚಿನ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಶ್ರೀ ಪ್ರಕಾಶ್ ಮಂಚಾಲೆ ಅವರು ನೆರವೇರಿಸಿದರು. ಇವರ ಜೊತೆಗೆ ಗಣ್ಯರೆಲ್ಲರೂ ಕೂಡ ಸಹಕರಿಸಿದರು. ತದನಂತರ ಉದ್ಘಾಟನಾ ಭಾಷಣವನ್ನ ಮಾಡಿದ ಶ್ರೀ ಪ್ರಕಾಶ್ ಮಂಚಾಲೆ ಅವರು, ಇಲ್ಲಿ ನಾನೊಬ್ಬ ಕೃಷಿಕ, ನನ್ನ ಕೃಷಿಕದಲ್ಲಿ ನನಗೇನಾಗಬೇಕು ಅಂತ ನಾನು ಹೇಳ್ಕೊಳ್ಳುವಂತ ಒಂದು ಅವಕಾಶ. ನನಗೇನಾಗಬೇಕು, ನಾನು ಕೃಷಿಕ, ಕೃಷಿಕನೇ ಏನಾಗಬೇಕು ಅಂತ ಅದರಲ್ಲಿ ಈ ಮೇಳದಲ್ಲಿ ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸುಧಾರಣೆ ಮಾಡಿದರೆ ಕೃಷಿಕರಿಗೆ ಒಳ್ಳೇದು ಅಂತಕ್ಕಂಥದ್ದು ಒಂದು ಸೂಚವಾಗಿ ಎರಡು ಮಾತನ್ನ ಅಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈಗಿಲ್ಲಿ ಈಗ ತುಂಬಾ ಜನ ಇಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡುವಂತಹ ಅನೇಕ ಮಳಿಗೆಗಳು ಬಂದಿದೆ. ತಾಂತ್ರಿಕತೆಯ ಉತ್ತುಂಗಕ್ಕೆ ಹೋಗ್ತಾ ಇದೆ. ಇದರಲ್ಲಿ ರೈತರ ಏನು ತಾವು ಬೆಳೆದಿರ್ತಕ್ಕಂತಹ ವಸ್ತುಗಳ ಒಂದು ನೋಡಿ ಮಾರಾಟ ಮಾಡುವಂತಹ ವಸ್ತುಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ವಸ್ತು ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಅಷ್ಟು ಸಂಪನ್ಮೂಲಗಳು ಇದೆ, ಆದರೆ ಬೆಳೆದಿರ್ತಕ್ಕಂಥ ವಸ್ತುಗಳ ಒಂದು ಮಳಿಗೆಗಳು ತುಂಬಾ ಅಲ್ಲಲ್ಲಲ್ಲಿ ಮಾತ್ರ ಇದೆ. ಮುಂದಿನ ದಿನಗಳಲ್ಲಿ ಆ ಬೆಳೆಯನ್ನು ಬೆಳೆದಿರ್ತಕ್ಕಂತಹ ರೈತರು ಇಲ್ಲಿ ಮಾರಾಟ ಮಾಡಿ ಅವರಿಗೆ ಒಂದು ಅಂತಃಶಕ್ತಿಯನ್ನ ವೃದ್ಧಿ ಮಾಡಿದರೆ ತುಂಬಾ ಒಳ್ಳೇದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ನಮಗೆ ಮಣ್ಣಿನ ಗುಣಧರ್ಮಗಳ ಮೇಲೆ ನಮ್ಮ ಕೃಷಿ ನಿಂತಿದೆ. ಮುಂದಿನ ದಿನಗಳಲ್ಲಿ ಅವಕಾಶ ಇರತಕ್ಕಂಥದ್ದು ಸಾವಯವ ಕೃಷಿಗೆ. ಸಾವಯವ ಕೃಷಿ ಅಂತಕ್ಕಂಥದ್ದು ಏನೋ ಒಂದಿಷ್ಟು ರಾಸಾಯನಿಕ ಅಥವಾ ಕ್ರಿಮಿನಾಶಕನ ಬಳಸದೆ ಬೆಳೆದಿರತಕ್ಕಂತಹ ಒಂದು ಪದ್ಧತಿ ಅಂತ ಸಾಮಾನ್ಯ ರೈತರು ತಿಳ್ಕೊಂಡಿದ್ದಾರೆ. ಆದರೆ ಒಂದು ಜೀವ ಜಗತ್ತೇ, ಜೀವ ಜಾಲವೇ ಅಲ್ಲಿದೆ. ಆದರೆ ಈವರೆಗೂ ನಾನು ಅದರಲ್ಲಿರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳನ್ನು ನಾನಂತೂ ನೋಡಿಲ್ಲ. ಇದೇ ರೀತಿಯಲ್ಲಿ ಅನೇಕ ರೈತರು ನೋಡಿಲ್ಲ ಅಂತ ನಾನು ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮ ಮಣ್ಣುಗಳನ್ನ, ಸೂಕ್ಷ್ಮ ಜೀವಿಗಳ ಜೀವಿಯನ್ನ ಹೇಗೆ ನಾವು ಲೈವ್ ಕಣ್ಣಲ್ಲೇ ನೋಡಿ ನಮ್ಮ ಭೂಮಿಯೊಳಗೆ ಅದು ಯಾವ ತರ ಬದುಕ್ತಾ ಇದೆ ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ. ಇದಾದ ಬಳಿಕ ಮಾತನಾಡಿದ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಆದಂತಹ ಡಾಕ್ಟರ್ ಸಿ ವಾಸುದೇವಪ್ಪ ಅವರು ತಮ್ಮ ಭಾಷಣದಲ್ಲಿ, ಇವತ್ತು ರೈತರು ಒಂದು ಯೂನಿಟ್ ಏರಿಯಾದಿಂದ ಹೆಚ್ಚಿನ ಉತ್ಪತ್ತಿ ಉತ್ಪಾದಕತೆ ಅನ್ನು ಪಡೆದು ಹೆಚ್ಚಿನ ಲಾಭವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಚನಾಶೀಲರಾಗಿರೋದು ಬಹಳ ಮುಖ್ಯ. ಹಾಗಾಗಿ ಒಂದು ರೀತಿಯಲ್ಲಿ ಇದು ಸ್ಕ್ಯೂಡ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಅಡಿಕೆ ಕಡೆಗೆ ಹೆಚ್ಚು, ಪ್ಲಾಂಟೇಷನ್ ಕ್ರಾಪ್ಸ್ ಕಡೆಗೆ ಹೆಚ್ಚು ಒಲವು ಹೋಗ್ತಾ ಇದೆ. ಆದರೆ ಆಹಾರ ಧಾನ್ಯಗಳ ಬಗ್ಗೆ ಸ್ವಲ್ಪ ನೆಗ್ಲೆಕ್ಟ್ ಆಗ್ತಾ ಇದೆ. ಬರ್ತಾ ಬರ್ತಾ ಈ ಅಡಿಕೆ ರೇಟು ಈ ಭತ್ತದ ಬೆಳೆಗೆ ಅಥವಾ ಈ ಧಾನ್ಯಗಳ ಬೆಳೆಗೆ ಬಂದರೂ ಸಹ ಏನು ಆಶ್ಚರ್ಯ ಆಗೋದಿಲ್ಲ ಅಂತ ಒಂದಿದೆ. ಆದರೂ ಸಹ ಈ ಒಂದು ಅಡಿಕೆ ಬೆಳೆಗೆ ಇದೊಂದು ಕಮರ್ಷಿಯಲ್ ಕ್ರಾಪ್, ಇದಕ್ಕೆ ಬಹಳಷ್ಟು ಏನೋ ಆಡೆಡ್ ಅಡ್ವಾಂಟೇಜಸ್ ಇದೆ. ಬೈ ಪ್ರಾಡಕ್ಟ್ಸ್ ವ್ಯಾಲ್ಯೂ ಅಡಿಷನ್ ಇದೆಲ್ಲ ಬಹಳ ಆಗ್ತಾ ಇದೆ. ಎಸ್ಪೆಷಲಿ ನ್ಯಾಚುರಲ್ ಡೈ ಪ್ರೊಡಕ್ಷನ್ ಅಲ್ಲಿ ಇದಕ್ಕೆ ಇರೋದ್ರಿಂದ ಬಹಳ ಉತ್ತಮವಾದ ಒಂದು ಬೇಡಿಕೆ ಇರೋದ್ರಿಂದ ಇದ್ರದ್ದು ಯಾವಾಗಲೂ ಇದು ಕಡಿಮೆ ಆಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯನೂ ಸಹ ಇದೆ. ಹಾಗಾಗಿ ನಾವು ಎರಡು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ನಾವು ರಾಷ್ಟ್ರದ ಒಂದು ಐಕ್ಯತೆಯನ್ನು ನಾವು ಕಾಪಾಡಿಕೊಳ್ಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಪ್ರಾರಂಭದಲ್ಲಿ ನಾವು ಈ ಒಂದು ಆಹಾರ ಉತ್ಪಾದನೆ ಅಥವಾ ಆಹಾರದ ಭದ್ರತೆ ಇದು ಬಹಳ ಮುಖ್ಯ ಆಗಿತ್ತು. ಆವಾಗ ಫುಡ್ ಗ್ರೈನ್ ಪ್ರೊಡಕ್ಷನ್ ಎಸ್ಪೆಷಲಿ ವೀಟ್ ಅಲ್ಲಿ ರೆವಲ್ಯೂಷನ್ ಆಯಿತು. ಬಹಳಷ್ಟು ವೆರೈಟೀಸ್ ಹೊರದೇಶದಿಂದ ಬಂತು. ಅದೇ ರೀತಿಯಾಗಿ ಭತ್ತದ ಬೆಳೆಗಳಿಗೂ ಸಹ ಸಾಕಷ್ಟು ವೆರೈಟಿಗಳು ಬಂತು. ಇಲ್ಲಿ ಉತ್ತಮವಾದ ಉತ್ಪಾದನೆ ಇತ್ತು. ಈಗ ನೋಡಿದ್ರೆ ನಮ್ಮ ದೇಶದ ಉತ್ಪಾದನೆ ಅಥವಾ ಉತ್ಪಾದಕತೆ ನೋಡಿದ್ರೆ ಈಗ ಇನ್ನೂ ಒಂದು ಬೆಳೆ ಬಹಳ ಮುಂದೆ ಬಂದಿದೆ. ಅದು ಅಂತ ಅಂದ್ರೆ ಈ ಹಾರ್ಟಿಕಲ್ಚರ್ ಕ್ರಾಪ್ಸ್. ಹಾರ್ಟಿಕಲ್ಚರ್ ಕ್ರಾಪ್ಸ್ ಇವತ್ತು ಯಾವುದೇ ಬೆಳೆಯನ್ನ ಹಿಂದಿಕ್ಕಿ ಈಗ ಮುಂದೆ ಹೋಗಿದೆ. 333 million tons. ಸೊ ಅಷ್ಟೊಂದು ಪ್ರೊಡಕ್ಷನ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಇಂದ ಬರ್ತಾ ಇದೆ. ಹಾಗಾಗಿ ಒಂದು ಒಂದು ಒಳ್ಳೆ ಸಂದೇಶ ಇದ್ರಲ್ಲ ಏನ್ ನಮ್ಗೆ ಅಂತಂದ್ರೆ, ನಾವು ಮೊದಲೆಲ್ಲ ಬರೀ ಆಹಾರ ಧಾನ್ಯಗಳು, ಭತ್ತ ಅಂದ್ರೆ ಭತ್ತನೇ ಅಕ್ಕಿನೇ ಊಟ ಮಾಡೋದು ಅಥವಾ ಗೋಧಿ ಅಂದ್ರೆ ಬರೀ ಗೋಧಿನೇ ತಿನ್ನೋದು ಅನ್ನೋದಿತ್ತು. ಈ ಹಣ್ಣು ಹಂಪಲುಗಳ ಒಂದು ಎಂಟ್ರಿಯಿಂದ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ಸಹ, ಪ್ರತಿಯೊಂದು ಮನೆಗಳಲ್ಲಿ ಈಗ ನಾವು ಹಣ್ಣುಗಳನ್ನು ನೋಡಬಹುದು. ಇದಾದ ಬಳಿಕ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಶ್ರೀ ಪ್ರಕಾಶ್ ಮಂಚಾಲೆ ಅವರಿಗೆ ಹಾಗೂ ವಿಶ್ರಾಂತ ಕುಲಪತಿಗಳಾದಂತಹ ಡಾಕ್ಟರ್ ಸಿ ವಾಸುದೇವಪ್ಪ ಇವರಿಗೆ ವಿಶ್ವವಿದ್ಯಾಲಯವು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಇದಾದ ಬಳಿಕ ಮಾತನಾಡಿದ ಮಾಜಿ ವ್ಯವಸ್ಥಾಪಕ ಮಂಡಳಿಯ ಸದಸ್ಯರಾದಂತಹ ಡಾಕ್ಟರ್ ಎಚ್ ಎಲ್ ಹರೀಶ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಅಗ್ರಿ ಸ್ಟಾರ್ಟ್ಅಪ್ ಕಾರ್ನರ್ ಅಂತ ಒಂದು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಸೊ ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ಅದರ ಬಗ್ಗೆ ಚಿಂತನೆ ಮಾಡಿ ರೈತರನ್ನು ಅದರಲ್ಲಿ ಇನ್ವಾಲ್ವ್ ಮಾಡಿ ಅಗ್ರಿ ಸ್ಟಾರ್ಟ್ಅಪ್ ಕಾರ್ನರ್ ಅಂತ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ಕೊಂಡಿದ್ದೀನಿ. ಮತ್ತೊಂದು, ನಮ್ಮ ಮಂಚಾಲಯವರು ಹೇಳಿದ್ರು, ಈಗ ಅವರು ಹೇಳಿದ್ದು ಸೂಕ್ಷ್ಮ ಜೀವಿಗಳನ್ನು ನಾವು ನೋಡಿರೋದಿಲ್ಲ, ರೈತರು ನೋಡಿರೋದಿಲ್ಲ, ಬರೀ ಲ್ಯಾಬ್ ಅಲ್ಲಿ ಸ್ಟೂಡೆಂಟ್ಗಳು ನೋಡಿರ್ತಾರೆ, ಇಲ್ಲ ಪ್ರೊಫೆಸರ್ಗಳು, ಇಲ್ಲ ಟೀಚರ್ಸ್ ನೋಡಿರ್ತಾರೆ ಅಂತೇಳಿ. ಅದು ತುಂಬಾ ಒಳ್ಳೆಯ ಒಂದು ಸಜೆಷನ್ ಕೊಟ್ಟರು. ನಾನು ಇವಾಗ ನೋಡ್ತಾ ಇದ್ದೆ ಈ ಜೇನು ಕೃಷಿಯಲ್ಲಿ ಒಂದು ಮಾಡೆಲ್ ಮಾಡಿದ್ದಾರೆ, ಗ್ಲಾಸ್ ಒಳಗೆ ನೀವೆಲ್ಲ ನೋಡಿರ್ತೀರಾ ಅಥವಾ ಇವತ್ತು ನಾಳೆ ನೋಡ್ತೀರಾ, ಗ್ಲಾಸ್ ಒಳಗೆ ಆ ಜೇನು ಹೆಂಗೆ ಕಟ್ಟತ್ತೆ, ವ್ಯಾಕ್ಸ್ ಫಾರ್ಮೇಶನ್ ಹೆಂಗ್ ಬರುತ್ತೆ, ಹನಿ ಕುಂಬ್ ಹೆಂಗಾಗತ್ತೆ, ಅದು ಪೂರ್ತಿ ಒಂದು ಮಾಡೆಲ್ ಮಾಡಿದ್ದಾರೆ. ನನ್ನ ಒಂದು ಕೇಳಿಕೆ ಏನಂದ್ರೆ, ನಮ್ಮ ಟೀಚರ್ಗಳಿಗೆ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ನ ಇನ್ವಾಲ್ವ್ ಮಾಡಿ ಇವನ್ ಸೂಕ್ಷ್ಮ ಜೀವಿಗಳದ್ದು ಅಥವಾ ಎರೆಹುಳದ್ದು ಅಥವಾ ಬೇರೆ ಬೇರೆ ಮಾಡೆಲ್ಗಳು ನೋಡಿದ ತಕ್ಷಣ ರೈತರಿಗೆ ಅರ್ಥ ಆಗಬೇಕು, ಆ ತರ ಸಿಂಪಲ್ ಮಾಡೆಲ್ಗಳನ್ನ ಮಾಡಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ ಅನ್ಕೊಂಡಿದ್ದೀನಿ. ನಂತರ ಮಾತನಾಡಿದ ಡಾಕ್ಟರ್ ಸಿ ದೊಡ್ಡಗೌಡ ಪಾಟೀಲ್ ರವರು ತಮ್ಮ ಭಾಷಣದಲ್ಲಿ, ನಾನು ಒಬ್ಬ ರೈತನಾಗಿ ಅನೇಕ ಕೃಷಿ ಮೇಳಗಳಲ್ಲಿ ಧಾರವಾಡದಲ್ಲಾಗ್ಲಿ, ಬೆಂಗಳೂರು, ಶಿವಮೊಗ್ಗದಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ. ಕಳೆದ 4 ವರ್ಷದ ಕೆಳಗಡೆ ಇಲ್ಲಿ ಕೃಷಿ ಮೇಳವನ್ನು ಮಾಡಿದಾಗ ನಿಲ್ಲಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ರೈತರು ಆಸಕ್ತಿಯಿಂದ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ರು. ಕಾರಣ ಈಗ ಆಧುನಿಕತೆಯಲ್ಲಿ, ಆಧುನಿಕ ತಾಂತ್ರಿಕತೆಯಲ್ಲಿ ನಾವು ಬದಲಾವಣೆಗಳನ್ನ ಮಾಡುವಂತ ಸಮಯ. ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಜನಸಂಖ್ಯೆ 38 ಕೋಟಿ ಇತ್ತು, ಇವತ್ತು 138 ಕೋಟಿ ಜನಸಂಖ್ಯೆ ಅಭಿವೃದ್ಧಿ ಆಗಿದೆ. ಆದ್ರೆ ಇರತಕ್ಕಂತ ಭೂಮಿ ಎಷ್ಟಿದೆಯೋ ಅಷ್ಟೇ ಇದೆ ಹೊರತು ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಆಗಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಒಂದು ಕಾಲದಲ್ಲಿ 1962 ಆಹಾರದ ಕೊರತೆಯಾಗಿ ಅಮೆರಿಕದಿಂದ ಗೋಧಿಯನ್ನ ತಂದು ಶಾಲೆಗಳಿಗೆ ನುಚ್ಚನ್ನ ಮಾಡಿ ಹಂಚಿದಂತಹ ದಿನಗಳು ಬಹಳ ಹಿರಿಯರಿಗೆ ನೆನಪಿರ್ತಕ್ಕಂತಹ ದಿನಗಳು. ತದನಂತರ ಹಸಿರು ಕ್ರಾಂತಿಯಾಗಿ ನಮ್ಮ ವಿಶ್ವವಿದ್ಯಾನಿಲಯಗಳು, ಕೃಷಿ ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾನಿಲಯಗಳು ಆಧುನಿಕತೆಯನ್ನ ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಇರತಕ್ಕಂತಹ ಭೂಮಿಯಲ್ಲಿ ಹೆಚ್ಚಿನ ಆದಾಯವನ್ನ ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸತತವಾಗಿ ಶ್ರಮಿಸಿದ ನಂತರ ಇವತ್ತಿನ ದಿನಗಳಲ್ಲಿ ಸರ್ಕಾರದ ಸಹಾಯದಿಂದ ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳ ಶ್ರಮದಿಂದ ಇವತ್ತು ನಮ್ಮ ಭಾರತ ದೇಶ ಆಹಾರ ಧಾನ್ಯವನ್ನ ಬೇರೆ ದೇಶಗಳಿಗೆ ರಫ್ತನ್ನು ಮಾಡುವಂತ ಸ್ಥಿತಿಗೆ ನಾವು ಮುಟ್ಟಿದ್ದೇವೆ ಅಂತಂದ್ರೆ ಇದಕ್ಕೆ ನಮ್ಮ ವಿಶ್ವವಿದ್ಯಾನಿಲಯ ಮತ್ತು ಸರ್ಕಾರದ ಕೊಡುಗೆ ಬಹಳ ಅಪಾರವಾದದ್ದು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಪಡ್ತೇನೆ. ಇದಾದ ಬಳಿಕ ಮಾತನಾಡಿದ ಕೃಷಿ ಉದ್ದಿಮೆದಾರರಾದಂತಹ ಶ್ರೀ ಬಿ ಶಿವರಾಮ್ ಅವರು ತಮ್ಮ ಭಾಷಣದಲ್ಲಿ, ಈ ಕೃಷಿ ಮೇಳದಲ್ಲಿ ರೈತರ ಸಂಖ್ಯೆ ಅತಿಯಾಗಿ ಇರಬೇಕಾಗುತ್ತೆ. ಏಕೆಂದ್ರೆ ಈ ದಿವಸ ನಾವೀಗ ಆಗ್ಲೇ ಮಳಿಗೆಗಳನ್ನು ನೋಡಿದ್ವಿ, ಕಳೆದ ಕೆಲವು ವರ್ಷಗಳಿಂದ ಮಾಡಿದಂತ ತಾಂತ್ರಿಕ ಆವಿಷ್ಕಾರಗಳನ್ನು ಅಚ್ಚುಕಟ್ಟಾಗಿ ಪ್ರದರ್ಶನ ಮಾಡಿದ್ದೀರಾ. ಈ ಆದ್ರೆ ರೈತರ ಸಂಖ್ಯೆ ಕಡಿಮೆ ಆಗಿದ್ದಂತೆ ನನಗೆ ವಿಷಾದ ಪಡಿಸ್ತೇನೆ. ಇನ್ನು 2-3 ದಿವಸಗಳ ಕಾಲ ಇದೆ, ಆ ಸಮಯದಲ್ಲಿ ನಮ್ಮ 7 ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ನಾವು ಮಾಡಿರುವಂತ ಒಂದು ನೀವೆಲ್ಲ ಮಾಡಿರುವಂತ ಶ್ರಮಕ್ಕೆ ಸಾರ್ಥಕತೆ ದೊರೆಯುತ್ತೆ ಅಂತ ಹೇಳಿ ಪ್ರಗತಿಪರ ರೈತರಾದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದಂತಹ ಶ್ರೀ ಕೆ ನಾಗರಾಜ್ ಅವರು ತಮ್ಮ ಭಾಷಣದಲ್ಲಿ, ನಮ್ಮ ವಿಶ್ವವಿದ್ಯಾಲಯದಿಂದ ಅನುಕೂಲ ಆಗಂಗೆ ನಾವು ಕೈ ಜೋಡಿಸಿ ನಮ್ಮ ಎದೆಲ್ಲ ಜತಿ ಮಾಡಿ ನಮ್ಮ ಜಗದೀಶ್ ಅವರ ಕುಲಪತಿ ಅವರ ಕೈ ಜೋಡಿಸಿ ಮತ್ತು ನಮ್ಮ ವಿಜ್ಞಾನಿಗಳ ಜತೆಗಿದ್ದು ನಾವೆಲ್ಲ ಆಡಳಿತ ಮಂಡಳಿಯ ಸದಸ್ಯರು ಒಂದಾಗಿ ಕೆಲಸ ಮಾಡುತ್ತೇವೆ ಎಂದು ನಮ್ಮ ರೈತರಿಗೆ ಒಳ್ಳೇದಾಗಲಿ ಅಂತ ನಾವು ಕೇಳಿ ಇದೇ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿಗಳು ವಿಜಯ ಕರ್ನಾಟಕ ಪತ್ರಿಕೆಯ ವಿಶೇಷ ಪುರವಣಿಯನ್ನ ಬಿಡುಗಡೆಗೊಳಿಸಿದರು. ಅಧ್ಯಕ್ಷೀಯ ಭಾಷಣವನ್ನ ಮಾಡಿದ ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಆರ್ಸಿ ಜಗದೀಶ್ ಅವರು ತಮ್ಮ ಭಾಷಣದಲ್ಲಿ, ನಮ್ಮ ವಿಶ್ವವಿದ್ಯಾಲಯದಲ್ಲಿರುವ ಅನೇಕ ತಾಂತ್ರಿಕತೆಗಳನ್ನು ನಾವು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಅಡಿಕೆ ಕೃಷಿ ಇರ್ಬೋದು, ನೈಸರ್ಗಿಕ ಕೃಷಿ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಗೋಡಂಬಿ ಕೃಷಿ ಇರ್ಬೋದು, ಕೀಟ ಪ್ರಪಂಚ ಇರ್ಬೋದು, ಮತ್ತು ಎಲ್ಲಾ ಮಹಾವಿದ್ಯಾಲಯಗಳ ವಿದ್ಯಾರ್ಥಿನಿಯರು ತಾವು ಏನು ಕಲ್ತಿರ್ತಾರೆ ಮತ್ತು ಏನು ಪ್ರಾಡಕ್ಟ್ಸ್ ಗಳನ್ನ ಮಾಡಿರ್ತಾರೆ ಅದನ್ನೆಲ್ಲ ಒಂದು ಸಹಾಯದಲ್ಲಿ ಪ್ರಸ್ತುತ ಪಡುತ್ತವೆ. ಅದರಿಂದ ರೈತ ಬಾಂಧವರು ಸಹ ಕೆಲವೊಂದು ತಮ್ಮ ಪದಾರ್ಥಗಳನ್ನ ಇಲ್ಲಿ ಮಾರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಮತ್ತು ಕೃಷಿ ಮತ್ತು ಕೃಷಿಯೇತರ ಎಲ್ಲಾ ಚಟುವಟಿಕೆಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ನಾವು ಇಟ್ಟಿದ್ದೇವೆ. ಮತ್ತೆ ಕೆಲವರ ಇಲ್ಲಿ ಒಂದೇ ವೇದಿಕೆಯಲ್ಲಿ ನಿಮಗೆ ಎಲ್ಲಾ ಸೂಕ್ತವಾದ ಪರಿಹಾರಗಳನ್ನ ಒಂದು ಒದಗಿಸುವಂತ ಒಂದು ವ್ಯವಸ್ಥೆಯನ್ನು ನಾವು ಕೃಷಿ ಮೇಳದಲ್ಲಿ ಮಾಡಿದ್ದೇವೆ. ರೈತರಿಗೆ ಸಲಹೆಗಳು ಮತ್ತು ಪರಿಹಾರಗಳು, ಮತ್ತು ಇಲ್ಲಿ ಎಲ್ಲಾ 6 ಕೃಷಿ ಸಂಬಂಧಿತ ಇಲಾಖೆಗಳು ಸಹ ಕೆಲಸ ಮಾಡ್ತಿರೋದ್ರಿಂದ ಎಲ್ಲಾ ಒಂದು ವೇದಿಕೆಯಲ್ಲಿ ಸಿಗುವ ಒಂದು ವ್ಯವಸ್ಥಿತವಾದನ್ನ ರೈತ ಬಾಂಧವರು ಮತ್ತು ಉದ್ದಿಮೆದಾರರು ಮತ್ತು ಇಲ್ಲಿನ ಎಕ್ಸ್ಪೋರ್ಟ್ ಮಾಡೋರು ಮತ್ತು ಎಲ್ಲರೂ ಇದರ ಪ್ರಯೋಜನವನ್ನ ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಲ್ಲದೆ ರೈತರಿಗೆ ಏನು ಸಲಹೆಗಳು ಬೇಕಾಗ್ತದೆ, ಇಲ್ಲಿ ನಮ್ಮ ವಿಚಾರಗಳು ಸಿಗುತ್ತವೆ, ಅದರ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ನಾವು ಈ ವರ್ಷ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಮಾರು 50 ಟನ್ನಷ್ಟು ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನ ಬಯೋಫರ್ಟಿಲೈಸರ್ಸ್ ಅವರು ರೈತರಿಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ಮೇಳದ ಉದ್ದೇಶ, ಮಳೆಗಾಲ ಪ್ರಾರಂಭ ಆಗ್ತದೆ, ನಮಗೆ ಎಲ್ಲ ಸಸಿಗಳು ಸಿಗಬೇಕು ಅಂತ ನಾವು ಹಲಸಿನ ಸಸಿ ಇರ್ಬೋದು, ಗೋಡಂಬಿ ಇರ್ಬೋದು, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಮತ್ತು ಎಲ್ಲ ಪುಷ್ಪ ಕೃಷಿಗಳ ಎಲ್ಲಾ ಸಸಿಗಳು ಸಿಗ್ತವೆ. ಸುಮಾರು ನಮ್ಮಲ್ಲಿ ಹೆಚ್ಚು ಕಡಿಮೆ 1.5 ಲಕ್ಷ ಸಸಿಗಳು ಇವತ್ತು ಮಾರಾಟಕ್ಕೆ ಸಿದ್ಧವಾಗಿದ್ದಾವೆ, ಅದು ಈ ಮೇಳದಲ್ಲಿ ನಿಮಗೆ ಸಿಗ್ತದೆ. ಅದಲ್ಲದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಬೀಜವನ್ನ ತಯಾರು ಮಾಡ್ತಾ ಇದ್ದೇವೆ. ಸುಮಾರು 14,000 ಟನ್ ಅಷ್ಟು ಬೀಜಗಳನ್ನ ಬೇರೆ ಬೇರೆ ಕೇಂದ್ರಗಳಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಹೆಚ್ಚಾಗಿ ನಾವು ಮಾಡ್ತಾ ಇರೋದು ಭತ್ತ, ರಾಗಿ ಮತ್ತೆ ಕಡಲೆ, ಯಾಕೆಂದ್ರೆ ಈ ಭಾಗದಲ್ಲಿ ಇವಷ್ಟೇ ಜಾಸ್ತಿ ಖರ್ಚಾಗೋದು. ಹೊಸ ಹೊಸ ತಳಿಗಳು ಸಹ್ಯಾದ್ರಿ ಕೆಂಪು ಮುಕ್ತಿ ಮತ್ತೆ ಪಂಚಮುಖಿ, ತುಂಗಾ, MO4, ಜ್ಯೋತಿ ಎಲ್ಲ ತಳಿಗಳನ್ನ ಮಾಡ್ತಾ ಇದ್ವಿ. ರಾಗಿನಲ್ಲಿ MR4 6 ಅನ್ನ ಮಾಡ್ತಾ ಇದೀವಿ. ಇದಾದ ಬಳಿಕ ಸಂಶೋಧನಾ ನಿರ್ದೇಶಕರಾದ ಮೃತ್ಯುಂಜಯ ಸಿ ವಾಲಿಯವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದುವರೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮತ್ತು ತೋಟಗಾರಿಕಾ ಮೇಳ 2023 ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿಯನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಇದುವರೆಗೂ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮತ್ತು ತೋಟಗಾರಿಕಾ ಮೇಳ 2023 ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ವರದಿ ನೀಡಿದವರು ಹೆಚ್.ಎಂ. ಮಹೇಶ್. ಈಗ ಕೇಳಿ ತರೀಕೆರೆ ತಾಲೂಕು ಎಸ್.ಜಿ. ಗಂಗಾಧರಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದ.